ನೀವು ಸೌಕರ್ಯ ಅನ್ನುವ ಶಬ್ದ ಬಳಸಿ ಆಚಾರ್ಯ ಸುಬ್ರಹ್ಮಣ್ಯ ಕೇಳಿ ನೀವು ಪ್ರಿಂಟ್ ಮಾಡೋರೆಲ್ಲ ಸೌಕರ್ಯ ಪ್ರಿಂಟ್ ಮಾಡ್ತಾರೆ ಗೊತ್ತಿಲ್ಲದೆ ಅಂದ್ರೆ ಆಚಾರ್ಯರು ತನ್ನ ಗ್ರಂಥದಲ್ಲಿ ಸೌಕರ್ಯ ಎಲ್ಲಿ ಬಂದಿದೆ ತಾರತಮ್ಯ ಸೌಂದರ್ಯ ಸೌಭರಣಿ ವಾರಣಿ ಪರ್ವತ ಬಂದಿದ್ದಾರೆ ಆಚಾರ್ಯ ಗ್ರಾಮ ಮಹಾತ್ಮಾನ್ ಪ್ರಾಣಿಮನು ಗುರವೋ ದಕ್ಷ ಶಿತ್ಯೋ ಜಮಾಸ್ತು ತಾರತಮ್ಯ ಸೌಂದರ್ಯ ನಮ್ಮ ಮೊದಲು ಈ ತಪ್ಪು ಶಬ್ದ ಅದರಿಂದ ಅದಕ್ಕೆ ಅಂಗೀಕಾರ ಮಂತ್ರಿ ಯಾಕೆ ಬಂತು ಅಂದ್ರೆ ಈ ತಾರತಮ್ಯ ಸ್ತೋತ್ರವನ್ನು ನಾರಾಯಣ ಪಂಡಿತಾಚಾರ್ಯ ಬರೆದಂತ ತಪ್ಪು ಉತ್ಪತ್ತಿಯ ಬಂತು ನಾರಾಯಣ ಪಂಡಿತಾಚಾರ್ಯ ಹೇಳಿದ್ರೆ ಅದಕ್ಕೆ ಮತ್ತೆ ಪ್ರಶ್ನೆ ಮಾಡಬೇಕು ಆಚಾರ್ಯರ ಸಾಕ್ಷಾತ್ ಪಾಠ ಕೇಳಿದವರು ತಿಳ್ಕೊಂಡಿದ್ದರು ನಾರಾಯಣ ಆಮೇಲೆ ತಿಳಿದವರು ಮತ್ತು ಆಚಾರ್ಯ ಪರಮಾರು ಗಡಕ್ಕೆ ಪಾತ್ರ ಆದರು ಅವರು ಹೇಳಿಬಿಟ್ರೆ ಮತ್ತೆ ನಾರಾಯಣ ಪಂಡಿತಾಚಾರ್ಯ ಹೇಳಿದ್ರೆ ಹಾಗೆ ಹೇಗೆ ಹೇಳಿದ್ರು ಅಂತ ಕೇಳುವ ಪ್ರಶ್ನೆ ಇಲ್ಲ ಅದು ಆಚಾರ್ಯ ಇವತ್ತು ಯಾರೂ ಕೂಡ ತ್ರಿಗುಪ್ರ ಪಂಡಿತರು ನಾರಾಯಣ ಪಂಡಿತರು ಯಾವ ಮಂತ್ರರು ಕೂಡ ಅವರನ್ನು ಅವರು ಹೇಳಿದ ನಾರಾಯಣ ಪಂಡಿತರು ಪ್ರಶ್ನಿಸಬೇಕು ಅಷ್ಟು ಆಚಾರ್ಯ ಪಂಡಿತರು ನಾರಾಯಣ ಪಂಡಿತರು ಆಚಾರ್ಯರ ಪ್ರಭಾವ ಕಲ್ಪಾರ್ಥ ಬಹಳ ಆಶ್ಚರ್ಯ ಅಂದರೆ ಪ್ರಾಚೀನ ಕಾಲದ ಎಲ್ಲ ಯತಿಗಳು ಗೃಹಸ್ಥರಲ್ಲ ಒಬ್ಬ ಯತಿಗಳು ವೇದಾಂತ ತೀರ್ಥರು ವೇದಾತ್ಮ ತೀರ್ಥರು ವಹಿಸ್ತು ಈ ವ್ಯಾಖ್ಯಾನ ಬರೀತ ಭಗವಂತ ತಿಳಿಯುತ್ತಿರುವ ಪಂಡಿತಾಚಾರ್ಯ ಕರೆಕ್ಟ್ ಭಗವಂತ ಅಂತ ಕರೀತಾರೆ ಅವರು ಪ್ರಾಯ ಇತಿಹಾಸದಲ್ಲಿ ಎಂತ ದೊಡ್ಡ ವ್ಯಕ್ತಿಯಾದರೂ ಒಬ್ಬ ಗೃಹಸ್ಥರನ್ನ ಒಬ್ಬ ಯತಿಗಳು ಭಗವಾನ್ ಅಂತ ಕರೆದು ಸಿಗುವಂತೆ ತಿಳಿಯುತ್ತಿರುವ ಪಂಡಿತರಿಗೆ ಮಾತ್ರ ಕರೀತಾರೆ ಭಗವಾನ್ ತಿಳಿಸಿರುವ ಪಂಡಿತಾಚಾರ್ಯ ಹಾಗಾಗಿ ಅವರು ಹೇಳಿದ್ದು ಅಂತ ಹೇಳ್ತಾರೆ ಎಲ್ಲ ಒಬ್ಬರು ಸೌಕರ್ಯ ಕೊಟ್ಟಿದೆ ಅದು ನಾನು ಬಿಟ್ಟಿದೆ ಚಪ್ಪಲಿದ್ದೆ ಅದು ಅನಂತ ನಿರ್ಮಾಣದ್ದು ಹೀಗೆ ಯಾವುದೋ ಒಂದು ತಪ್ಪು ಕಲ್ಪನೆಯಿಂದ ಮತ್ತೊಂದು ತಪ್ಪು ಆ ತಪ್ಪು ಕಲ್ಪನೆ ಹೀಗೆ ಆ ನಮ್ಮ ನಾನು ಬೆಳಿಗ್ಗೆ ಹೇಳಿದ ನಮ್ಮ ಆಚರಣೆಯಲ್ಲಿ ಇಂಥ ಅನೇಕ ತಪ್ಪುಗಳು ಸೇರಿಕೊಂಡಿದ್ದಾರೆ ಇವೆಲ್ಲ ಅಜ್ಞಾನದಿಂದ ಬಂದ ತಪ್ಪುಗಳು ಆ ತಪ್ಪುಗಳೇ ಸಿದ್ಧಾಂತವಾಗಿರುವಂತ ಅರ್ಥ ಆಗಿದೆ ಆದರೆ ಸೌಕರ್ಯ ಇದ್ದಂಥದ್ದು ಬೇರೆ ಪ್ರಾಚೀನತೆ ಯಾರು ಪ್ರಯೋಗ ಮಾಡಲಿಲ್ಲ ನಾರಾಯಣ ಪಂಡಿತರು ಪ್ರಯೋಗ ಅಂತ ನಾವು ಯಾವ್ದನ್ನು ಜನ ನಂಬಿಕೊಂಡದನ್ನು ಬಳಕೆಗೆ ತಂದರೂ ಆ ತಾರತಮ್ಯ ಸ್ತೋತ್ರ ನಾರಾಯಣ ಪಂಡಿತಾಚಾರ್ಯ ಬರೆದಂತ ಅದು ಅವಾಚ್ಯ ಬರೆದವರು ನಾರಾಯಣಾಚಾರ್ಯ ಹೆಸರು ಇರ್ಬೋದು ನಾರಾಯಣಾಚಾರ್ಯ ಅದೊಟ್ಟು ನಾರಾಯಣ ಪಂಡಿತಾಚಾರ್ಯ ತಿಳ್ಕೊಂಡ್ಬಿಟ್ರು ಜನ ಅನಂತರದವರು ಈ ಉದಾಹರಣೆಗೆ ಇದಿದೆ ಅನುಗುಣ ಇದು ಯಾವುದು ಅಂದ್ರೆ ಅನುಭಾಷೆಗೊಂದು ವ್ಯಾಖ್ಯಾನ ಸಿಕ್ಕಿದೆ ಅದು ಪ್ರಿಂಟ್ ಮಾಡಿದ್ದಾರೆ ಬೆಂಗಳೂರು ಅದು ನಾರಾಯಣ ಪಂಡಿತಾಚಾರ್ಯ ಬರೆದದ್ದು ಅದು ಸರಿಯಿಲ್ಲ ಪಾಠ ಸರಿಯಿಲ್ಲ ಅರ್ಥ ಸರಿಯಿಲ್ಲ ಯಾವುದೂ ಸರಿಯಿಲ್ಲ ಅದು ಯಾರೋ ಅದು ಬರೆದ ಹೆಸರು ನಾರಾಯಣ ಇರ್ಬೋದು ನಾರಾಯಣಾಚಾರ್ಯ ಅಂತ ಅದು ಬರ್ಕೊಂಡಿದ್ರೆ ಅದು ನಾರಾಯಣಾಚಾರ್ಯ ನಾರಾಯಣ ಪಂಡಿತಾಚಾರ್ಯ ಜನ ತಿಳ್ಕೊಂಡ್ಬಿಟ್ಟು ಹೀಗೆ ಎಷ್ಟೋ ಗ್ರಂಥಗಳು ನಾರಾಯಣ ಪಂಡಿತಾಚಾರ್ಯ ಅಂದದ್ದು ನಾರಾಯಣ ಪಂಡಿತಾಚಾರ್ಯ ಸರಿ ಪ್ರಿಂಟ್ ಆಗಿದೆ ಬೆಂಗಳೂರಿನಲ್ಲಿ ಇವೆಲ್ಲ ತಪ್ಪು ಬರಪ್ಪ ನಿರ್ಮಾಣ ಮೊದಲು ನಿರ್ಮಾಣ ಆಗುತ್ತೆ ಬೆಂಗಳೂರಲ್ಲಿ ಬೆಂಗಳೂರಿನಲ್ಲಿ ಪ್ರಿಂಟ್ ಆಗಿಬಿಟ್ಟಿದೆ ನಾರಾಯಣ ಪಂಡಿತಾಚಾರ್ಯ ಹೆಸರಲ್ಲಿ ಇನ್ನೊಂದು ಪುಸ್ತಕ ಪ್ರಿಂಟ್ ಆಗಿದೆ ಮಧ್ವಾನಂದ ಮಹಾನ್ ಬಹಳ ಗ್ರಂಥ ನಾನದು ಭಾಷೆ ಅದರ ಛಂದಸ್ಸು ಸರಿಯಿಲ್ಲ ನಾರಾಯಣ ಪಂಡಿತಾಚಾರ್ಯ ಸರಸ ಕವಿಗಳು ಅದು ಛಂದಸ್ಸು ವೃತ್ತ ಸರಿಯಿಲ್ಲ ಭಾಷೆ ಸರಿಯಿಲ್ಲ ಸರಿಯಾಗಿ ಸಂಸ್ಕೃತ ಭಾಷಾ ಜ್ಞಾನ ಇರುತ್ತಿದ್ದವರು ಬರೆದ ಗ್ರಂಥ ಅದನ್ನ ನಾರಾಯಣ ಪಂಡಿತಾಚಾರ್ಯ ಹೆಸರಲ್ಲಿ ಬರ್ತಾರೆ ಹೀಗೆ ಬಹಳ ಅಚಾತುರ್ಯಗಳಾಗಿದೆ ನಮ್ಮ ಪರಂಪರೆಯ ಶುದ್ಧ ಅಶುದ್ಧ ಪಾಠ ಶುದ್ಧ ಅರ್ಥ ಇದನ್ನು ಉಳಿಸಿಕೊಡುವಂತ ಪ್ರಯತ್ನ ಆಗಲಿ ಇಲ್ಲಿ ಸುಬ್ರಹ್ಮಣ್ಯ ಎನ್ನುವಂತ ಪುಸ್ತಕ ಹೆಸರಿದೆ ಸುಬ್ರಹ್ಮಣ್ಯ ವಾರ್ಣಿ ಪಾರ್ವತಿ ಗೌರವ ಶೇಷರು ತಳಿಯರು ಅದರ ನಂತರ ಬರ್ತವರು ಇಂದ್ರ ಕರ್ಮ ಏಳನೇ ಕಕ್ಷೆ ಭಗವಂತನಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಕಕ್ಷೆಯಲ್ಲಿ ರುದ್ರ ಗೌರವ ಶೇಷರ ಪತ್ನಿಯರಿದ್ದಾರೆ ಪಾರ್ವತಿ ಸುಬ್ರಹ್ಮಣ್ಯ ಏಳನೇ ಅಂದ್ರೆ ಭಗವಂತನ ತಗೊಂಡ್ರೆ ಎಂಟು ಭಗವಂತನ ಅನಂತರ ತಗೊಂಡ್ರೆ ಭಗವಂತ ಉಪ್ಪರಿಗೆ ಮೆಟ್ಲು ಏಳನೇ ಮೆಟ್ಲು ಇನ್ನು ಏಳು ಮೆಟ್ಲು ಅವ್ನ ಮೇಲೆ ಹತ್ತಿರ ಇಂದ ಇಂದ್ರ ಏಳನೇ ಮೆಟ್ಲು ಇದ್ದಾನೆ ಅವ್ನ ಮೇಲೆ ಹೋಗಿದ್ದು ಆರು ಮೆಟ್ಲು ಇದೆ ಆ ಏಳನೇ ಮೆಟ್ಟಲ್ಲಿ ಇಂದ್ರ ಕಾಮರು ಇದ್ದಾನೆ ಶರತ್ ಕುಮಾರ ಅಲ್ಲೇ ಇದು ಯಾಕೆಂದ್ರೆ ಶರತ್ ಕುಮಾರ ಅಂದ್ರೆ ಕಾಮ ಭಗವಂತ ಬಹಳ ವಿಚಿತ್ರ ಈ ಸ್ಕಂದ ಕಾಮ ಇದ್ದಾನೆ ಮನ್ಮಥ ಅವನಿಗೆ ಮೂರು ರೂಪಗಳು ಚತುರ್ಮುಖನ ಮಗನಾಗಿ ಒಂದು ರೂಪ ವಿಷ್ಣುವಿನ ಮಗನಾಗಿ ಒಂದು ರೂಪ ಶಿವನ ಮಗನಾಗಿ ಒಂದು ರೂಪ ಒಬ್ಬನೇ ಮೂರು ಅದೇ ಕಾಮ ಬ್ರಹ್ಮ ಚತುರ್ಮುಖನಲ್ಲಿ ಮಗನಾಗಿ ಸನತ್ಕುಮಾರಾಗಿ ಅಖಂಡ ಬ್ರಹ್ಮಚರ್ಯದ ಪ್ರಚಾರಕ, ಒಬ್ಬ ಬ್ರಹ್ಮಚರ್ಯ ಪ್ರಚಾರಕ, ಒಬ್ಬ ಬ್ರಹ್ಮಚರ್ಯ ಪ್ರಚಾರಕ ಸನತ್ಕುಮಾರ ಅಖಂಡ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿ ಅವನಿಗೋಸ್ಕರ ಭಗವಂತ ಒಂದು ಅವತಾರ ಮಾಡಿದ. ಭಗವಂತನ ಅವತಾರ ಸನತ್ಕುಮಾರ ನಾಮಕ ಅವತಾರ ಭಗವಂತನಿಗೆ. ಯಾಕೆಂದ್ರೆ ಈ ಸನತ್ಕುಮಾರನಿಗೆ ಬ್ರಹ್ಮಚರ್ಯ ಉಪದೇಶ ಮಾಡಬೇಕು. ಸನತ್ಕುಮಾರ ನಾಮಾಸು ಬ್ರಹ್ಮಚರ್ಯ ಖಂಡಿತ. ಹಾಗೆ ಭಗವಂತನ ಸನತ್ಕುಮಾರ ರೂಪದಿಂದ ಸಾಕ್ಷಾತ್ ಉಪದೇಶ ಪಡೆದ ಸನಕ, ಸನಂದನ, ಸನಾತನ, ಸನತ್ಕುಮಾರ, ಈ ನಾಲ್ಕು ಜನ, ಈ ಮೂವರು ಬಹಳ ಇನ್ಫೀರಿಯರ್ ಯೋಗ್ಯತೆಯಲ್ಲಿ. ಅವರು ಈ ಕಕ್ಷೆಯಲ್ಲೇ ಬರೋದಿಲ್ಲ, ಅವರು 18ನೇ ಕಕ್ಷೆಯ ಮೇಲೆ ಇದ್ದಾರೆ, ಇವ್ರು 8ನೇ ಕಕ್ಷೆಯಲ್ಲಿ. ಸನತ್ಕುಮಾರ ಒಬ್ಬ ಬ್ರಹ್ಮನ ಮಗನಾಗಿ ಸನತ್ಕುಮಾರ, ವಿಷ್ಣುವಿನ ಮಗನಾಗಿ ಪ್ರದ್ಯುಮ್ನ, ಶಿವನ ಮಗನಾಗಿ ಅವನೇ ಸ್ಕಂದ. ಹೀಗೆ ಮೂರು ರೂಪಗಳು. ಆ ಮೂರು ರೂಪಗಳಲ್ಲಿ ಸನತ್ಕುಮಾರ ಒಬ್ಬ ಬ್ರಹ್ಮಚಾರಿಯಾಗಿ ಅವನು ಭೂಮಿಯಲ್ಲಿ ಅವತಾರ ಮಾಡಲಿಲ್ಲ. ಈ ಇಬ್ಬರು ಕೂಡ ಕೃಷ್ಣನ ಮಕ್ಕಳಾಗಿ ನಾವು ಅವತಾರ ಮಾಡಿದ್ವಿ. ಶಿವನ ಮಕ್ಕಳು ಕೃಷ್ಣನ ಮಕ್ಕಳಾಗಿ ಮುಂದೆ ಅವತಾರ ಮಾಡಿದ್ವಿ. ಅದೇ ಪ್ರತಿಜ್ಞ ಕೃಷ್ಣ ಮಗ ಪ್ರತಿಜ್ಞನಾಗಿರುತ್ತೆ. ಅದೇ ಸ್ಕಂದ ಷಣ್ಮುಖ ಕೃಷ್ಣನ ಮಗ ಸಾಂಬ ಆಗಿರುತ್ತೆ. ಹೀಗೆ ಷಣ್ಮುಖ ಕಾಮ ಸನತ್ಕುಮಾರ ಅನ್ನೋದು ಒಂದೇ ದೇವತೆಯ ಮೂರು. ಒಂದು ಪೌರುಷದ ಅಭಿವ್ಯಕ್ತಿಗೋಸ್ಕರ ಷಣ್ಮುಖ, ದುಷ್ಟ ಸಂಹಾರಕ್ಕೋಸ್ಕರ ಆರು ಮೋನೆ. ನಮ್ಮಲ್ಲಿ ಪ್ರಾಯ ಮೊದಲು ಪಂಚಮುಖ ಇದ್ದ ಅಪ್ಪ ಶಿವ, ಅಪ್ಪನಿಗೆ ಐದು ಮೋನೆ ಆದರೆ ಮಗನಿಗೆ ಆರು ಮೋನೆ ಷಣ್ಮುಖ. ಅಂದರೆ ನಮ್ಮಲ್ಲಿ ಪಂಚಮುಖಿ ಪ್ರಪಂಚದ ನಿರ್ಮಾಣ ಶಿವನಿಂದ ಆಯಿತು. ಯಾವ್ದು ಪಂಚಮುಖ? ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಪಂಚಮುಖ ರುದ್ರ. ಈ ಪಂಚಮುಖದಿಂದ ಪ್ರಪಂಚ ನಿರ್ಮಾಣ ಆಯ್ತು. ಅದನ್ನು ನನ್ನ ಮಾಡಿದ್ರೆ ಷಣ್ಮುಖ ಬಂದು ಭೂತ ಬರೀ ಕಾಮ ಕಾಮ ಭೂತ ಲೋಕ ಮೊಹಮ್ಮದ ಮತ್ತು ಇದು ಆರು ಮೂರೆ. ನಮ್ಮಲ್ಲಿ ಷಣ್ಮುಖ ಅಭಿವ್ಯಕ್ತಿ ಆಯಿತು ಷಣ್ಮುಖದಿಂದ. ಅದೇ ಕಾಮ ಕ್ರೋಧ ಲೋಕ ಮೊಹಮ್ಮದ ಮತ್ಸರದ ನಾಶಕ್ಕೂ ಅವನೇ ಶರತ್ ಕುಮಾರ. ಆರು ದೋಷಗಳ ಪರಿಹಾರಕವಾದಂತಹ ರೂಪವನಿಗೆ ಆರು ದೋಷಗಳನ್ನು ಕೊಡುವಂತ. ಹೀಗೆ ಆ ಷಣ್ಮುಖ ಪ್ರದ್ಯುಮ್ನ ಮತ್ತು ಶರತ್ ಕುಮಾರ ಇಂದ್ರನ ಸಮಕಕ್ಷೆ 8ನೇ ಕಕ್ಷೆಯಲ್ಲಿ ಇರತಕ್ಕಂತಹ ರೂಪ ಅಥವಾ ಭಗವಂತನ ಬಿಟ್ಟರೆ 7ನೇ ಕಕ್ಷೆ. ಆ ಶರತ್ ಕುಮಾರನ ಹತ್ತಿರ ಜ್ಞಾನವನ್ನು ಪಡೆಯಬೇಕು ಅಂತ ಹೇಳಿಕೊಂಡು ನಾರದ ಹೋಗ್ತಾನೆ. ನಾರದನೇ ಬಹಳ ದೊಡ್ಡ ಅಪರೋಕ್ಷ ಜ್ಞಾನಿ. ಅವನು ತಾನು ಹೆಚ್ಚು ತಿಳುವಳಿಕೆ ಪಡೆಯಬೇಕು ಅಂತ ಶರತ್ ಕುಮಾರ ಹತ್ರ ಹೋಗ್ತಾನೆ. ಯಾಕೆ? ಶರತ್ ಕುಮಾರ ಇಂದ್ರನ ಸಮಕಕ್ಷೆಯಲ್ಲಿ ಇರತಕ್ಕಂತಹ ಋಷಿ. ದೇವತೆಗಳ ಕರ್ಮಪ್ರವಿಷ್ಟರಾದ ಋಷಿಗಳಲ್ಲಿ ಶರತ್ ಕುಮಾರನಿಗಿಂತ ಎತ್ತರದ ದೇವತೆ ಇಲ್ಲ, ಋಷಿ ಇಲ್ಲ. ಆದರೆ ನಂತರ ಬರುವ ಎರಡನೆಯ ಋಷಿ ಬೃಹಸ್ಪತಿಯಾಗಿ ದೇವಗಣದಲ್ಲಿ ಋಷಿ, ಅವನು ದೇವತ ಋಷಿಗಳು ಗುರು. ಅದರ ನಂತರ ಬರತಕ್ಕಂತಹ ಋಷಿ ಬೃಹಸ್ಪತ್ಯಾಚಾರ ಆದ ಮೇಲೆ ನಾರದ. ನಾರದರು ಆದಮೇಲೆ ಬರತಕ್ಕಂಥ ಮೂರು ದೊಡ್ಡ ಋಷಿಗಳು ಗುರು. ನೀವು ನಾರದ ಮೇಲೆ ಬರತಕ್ಕಂಥ ನೀವು ನಾಲ್ಕು ಜನ ಬಿಟ್ಟ ಮತ್ತೆಲ್ಲ ಋಷಿಗಳು ಬಹಳ ಕೆಳಗಿದ್ದಾರೆ, ತುಂಬಾ ಕೆಳಗಿದ್ದಾರೆ. ದೇವತೆ ಎಲ್ಲ ಮುಗಿದ ಮೇಲೆ ಮುಖ್ಯವಾದಂತಹ ಋಷಿಗಳು ನಾಲ್ಕು ಮಂದಿದ್ದವು. ವರುಣಪುತ್ರ ಭೃಗುರುವೈ ವಾರುಣಿ, ಆಮೇಲೆ ಬರ್ತಾರೆ ಸಪ್ತ ಋಷಿಗಳು. ವಿಶ್ವಾಮಿತ್ರ ಮತ್ತು ಸಪ್ತ ಋಷಿಗಳು ಮುಂದೆ ಬರ್ತಾರೆ. ಅದೆಲ್ಲ ಬಹಳ ಮುಂದೆ ಅತ್ಯಂತ ಭಗವಂತನೇ ಹತ್ತಿರವಾಗಿರ್ತಕ್ಕಂತಹ ನಾಲ್ಕು ಮುಂದೆ ಚತುರ್ಥಯ. ಒಂದು ಭೃಗು, ಭೃಗುವಿಗಿಂತ ಭೃಗು 15ನೇ ಅಗ್ನಿಯ ಜೊತೆಗಿದ್ದಾರೆ. ಭೃಗುವಿಗಿಂತ ಒಂದು ಮೆಟ್ಲು ಮೇಲೆ 14ನೇ ಮೆಟ್ಲಲ್ಲಿ ನಾರದ ಇದ್ದಾರೆ. 14ನೇ ಮೆಟ್ಲು ಅಂದ್ರೆ ಭಗವಂತ ಬಿಟ್ಟರೆ 13ನೇ ಮೆಟ್ಲು. 13ನೇ ಮೆಟ್ಲಲ್ಲಿ ಇರತಕ್ಕಂತಹ ನಾರದನಿಗೆ 7ನೇ ಮೆಟ್ಲಲ್ಲಿ ಇರತಕ್ಕಂತಹ ಶರತ್ ಕುಮಾರ ಇನ್ನೂ 6 ಮೆಟ್ಲು ಮೇಲೆ ಇದ್ದಾರೆ. ಎಕ್ಸ್ಪ್ಲೇನ್ ಮಾಡುವಂತಹ ಸ್ಥಿತಿ 6ನೇ ಮೆಟ್ಲಲ್ಲಿ ಇರತಕ್ಕಂಥ 7ನೇ ಮೆಟ್ಲಲ್ಲಿ ಇರತಕ್ಕಂಥ ಶರತ್ ಕುಮಾರ ಹತ್ರ ಇನ್ನೂ 13ನೇ ಮೆಟ್ಲಲ್ಲಿ ಇನ್ನೂ 12 ಮೆಟ್ಲು ಅವ್ರಿಗೆ 6 ಮೆಟ್ಲು ಇರ್ತದೆ. ಇವರಿಗೆ 12 ಮೆಟ್ಲು 13ನೇ ಮೆಟ್ಲಲ್ಲಿ ಇರತಕ್ಕಂಥ ನಾರದ ತಾನು ತಿಳ್ಕೊಂಡ ಸತ್ಯವನ್ನ ಇನ್ನಷ್ಟು ಹೆಚ್ಚು ಗಟ್ಟಿಯಾಗಿ ದೃಢಪಡಿಸಿಕೊಳ್ಳೋದಕ್ಕೋಸ್ಕರ ಹೋಗ್ತಾರೆ. ಹೋಗಿ ಏನ್ ಹೇಳ್ತಾರೆ? ಅಧೀಹಿ ಭಗವಹ ಇತಿ ಉಪಸಸಾದ ಸನತ್ ಕುಮಾರ ನಾರದ. ಸನತ್ ಕುಮಾರನ ಹತ್ರ ಹೋಗಿ ನಾರದ ಹೇಳಿದಂತೆ ಅಧೀಹಿ ಭಗವಹ ಇತಿ ಉಪಸಸಾದ, ಅವರ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡ. ಉಪಸದನ ಅಂತಂದ್ರೆ ಅವರ ಬಳಿಗೆ ಹೋಗಿ ವಿನಯದಿಂದ ಕಾಲಿಗೆಟ್ಟದಿದ್ದು ಹಾಗೆ ಶಿಷ್ಯ ವೃತ್ತಿಯಿಂದ ಗುರುವಿನ ಬಳಿ ಹೋಗೋದಕ್ಕೆ ಉಪಸರಣ. ಹಾಗೆ ಶಿಷ್ಯವೃತ್ತಿಯಿಂದ ಹೋಗುವಾಗ ಹೇಳ್ಕೊಂಡು ಹೋಗಿದ್ದಾರೆ. ಹಿಂದೆ ಸಮಿತ್ವಾಡಿ ಶ್ರೋತಿ ಪ್ರಕೃಷ್ಠ ದೊಡ್ಡವರ್ಥ ಎಲ್ಲ ಹೇಳ್ಕೊಂಡು ಹೋಗ್ಬೇಕು, ಬರೆಯಲು ಹೋಗಬಾರ್ದು ಅಂತ ಹೇಳ್ಕೊಳ್ಳೋದು ಸಿಟ್ಟು ಏನೋ ಲಕ್ಷ ಸತ್ಯ ಅಂತ ಕರ್ತಾರೆ. ಹಾಗಾಗಿ ಏನು ಹಿಡ್ಕೊಳ್ಳೋದು ಹೋಗಬಾರ್ದು, ಹಿಡ್ಕೊಂಡು ಹೋದ್ರೆ ಸಿಟ್ಟಿಗೆ ದುಡ್ಡು ಬಿಟ್ಟು ಬಂದ್ಬಿಟ್ರೆ ಏನೋ ದುಡ್ಡಿಗೆ ಏನು ಪಾಠ ವಿದ್ಯೆ ಮಾಡಬೇಕು ಮಾಡಲು ಹೋಗುವಂತ ಸಿಟ್ಟಿಗೆ ಅದಕ್ಕೆ ಏನ್ ಮಾಡ್ತೀವಿ ಎಷ್ಟೇ ಕೊಂಡು ಹೋದಾಗ ಆಗ್ಬೇಕು ಅವ್ರಿಗೆ ಸಿಟ್ಟು ಬರಬಾರ್ದು. ಕಟ್ಟಿಗೆ ನಾನು ಸಮಿತಿ ಸದ್ಯಕ್ಕೆ ಹೋಮಕ್ಕೆ ಹೊರಗೆ ನೋಡಿ ಅಂತ ಬರ್ತೀನಿ ಇದು ಕೆಟ್ಟು ನಾಣ್ಯ ನನ್ನ ಒಪ್ಪತ್ತದ್ದು ಸಿಟ್ಟು. ಏನ್ ಹೋಗ್ಬಾರ್ದು ಸಿಕ್ಕ ಏನ್ ಮಾಡುದು ಒಂದಿಷ್ಟು ಸಮಿತ್ ಮಾಡಿ ಒಂದು ಸಮಿತಿ ಹೇಳ್ಕೊಂಡು ಹೋಗ್ಬೋದು. ನಾಳೆ ಹೋಮಕ್ಕೆ ಒಂದು ಸಮಿತಿ ಅಂತ ಒಳಗೆ ಬಿಟ್ಟು ಹೀಗೆ ಗುರುಗಳ ಹತ್ರ ಉಪಸನ ಶಿಷ್ಯ ವೃತ್ತಿಯಿಂದ ಹೋಗಿ ಪ್ರಾರ್ಥಿಸಿಕೊಂಡು ಕೇಳಿದಂತೆ ನಾರದರು ದೇಹಿ ಭಗವಹ ಸ್ವಾಮಿ ಅಲ್ಲಿ ನನಗೆ ತಪ್ಪಾಗಿ ತಮ್ಮಿಂದ ನನಗೆ ಪಾಠ ಕೊಡ್ತಾರೆ ನಿಮ್ಮಿಂದ ನಾನು ಪಾಠ ಕೇಳಬೇಕು ಅಂತ ಆಸೆಯನ್ನು ಬಂದಿದ್ದೇನೆ. ನಾರದರಂಥ ಸಮಸ್ತ ಶಾಸ್ತ್ರವನ್ನು ಬರೆಯ ಬಲ್ಲವರಲ್ಲ, ಭಗವಂತನ ಅಪರೋಕ್ಷ ಜ್ಞಾನ ಆಗಿರತಕ್ಕಂಥ ಒಬ್ಬ ವ್ಯಕ್ತಿಗೆ ತನಕ್ಕಿಂತ ದೊಡ್ಡ ಅಪರೋಕ್ಷ ಜ್ಞಾನಿಗಳಿಂದ ಬಾಧ್ಯ ಕಲಿಸಿಕೊಳ್ಳಿರುತ್ತೆ. ಈ ಪ್ರವೃತ್ತಿಗೆ ಮನುಷ್ಯನ ಜಿಜ್ಞಾಸೆಗೆ ಅಧ್ಯಯನಕ್ಕೆ ಪೊರೆ ಇಲ್ಲ. ನಾವು ಮುಂದೆಲ್ಲ ಮುಂಚೆ ನೋಡ್ಬೇಕಿರೋದು ಅದು ಮುಗಿಯೋದೇ ಇಲ್ಲ. ಕೇಳಿಸೋದಿಲ್ಲ. ಎಂಥ ಎತ್ತರ ಕೇಳಿದರೇನು ಅವರಿಗಿದ್ದೇ ಎತ್ತರವನ್ನು ಕೇಳಿಸಿರೋದಿಲ್ಲ. ಮೋಕ್ಷಕ್ಕೆ ಹೋಗತಕ್ಕಂತಹ ಜೀವ ನಿಜವಾದ ಆಗುವಂತಹ ಸ್ಥಿತಿಯಲ್ಲಿ ಅಲ್ಲಿಂದ ಚತುರ್ಮುಖನ ಜೊತೆಗೆ ಮೋಕ್ಷ ಹೋಗಬೇಕಾಗಿದೆ. ಅಲ್ಲಿ ಚತುರ್ಮುಖನ ಕೈಯಲ್ಲಿ ಉಪದೇಶ ಮಾಡಿದ ಅದರಿಂದ ಮುಗಿಯೋದೇ ಇಲ್ಲ, ತಿಳಿದು ಮುಗಿಯೋದು. ಮೋಕ್ಷಕ್ಕೆ ಹೋದ ಮೇಲೆ ಕೋಶ ಮಾಡದೇ ಗ್ರಂಥೋ ಗಾಯತ್ರಿ ಚಕ್ವರಿ ಅಲ್ಲಿ ವೇದಾರ್ಥ ಚಿಂತನೆ ಮಾಡಬೇಕು. ಮೋಕ್ಷದಲ್ಲಿ ಕೂಡ ಹೀಗಿದೆ ಸ್ಥಿತಿ. ಆದ್ದರಿಂದ ನಾರದರು ಬಹಳ ಅಂದರೆ ಸುಮಾರು ದೇವತೆಗಳನ್ನೊಂದು ತಾರತಮ್ಯದ ಪಟ್ಟಿ ತಗೊಂಡು 25 ಮೆಟ್ಟಿನ ಏರಿಸಿಕೊಂಡು ಆ ಕೊನೆಯ 25ನೇ ಮೆಟ್ಟಲಲ್ಲಿ ಪುಷ್ಕರ ಅಂತ ನೋಡಿದ್ದಾರೆ. ಪುಷ್ಕರ ಅಂದ್ರೆ ವರ್ಣನ ಮಗ. ನಾವು ಮಾಡತಕ್ಕ ಕರ್ಮಗಳನ್ನು ನಿಯಂತ್ರಿಸತಕ್ಕ ಕರ್ಮ ದೇವರು. ಆ ಕರ್ಮಗಳನ್ನು ಮಾಡುವುದರಲ್ಲಿ ಭೂಮಿ ಅನ್ನೋದು ಕರ್ಮ ಭೂಮಿ ಅಂತ ಹೇಳ್ತೀವಿ. ಅದರ ದೇವತೆ ಯಾರು? 24ನೇ ಮೆಟ್ಟಲಿದ್ದಾರೆ ಶನಿ. ಅಲ್ಲಿಂದ ಶುರುವಾದ 25 ಮೆಟ್ಟಲುಗಳು. ಅದರಲ್ಲಿ ಈಗ ಈ 25 ಮೆಟ್ಟಲಿದ್ದ ಕೆಳಗೆ ನಾವು 26 ಅಲ್ಲ, ಇನ್ನೂ ಕೆಳಗೆ ಎಲ್ಲೋ ಇದ್ದೇವೆ. 25 ಮೆಟ್ಟಲಿದ್ದ ಕೆಳಗೆ ಎಲ್ಲೋ ಒಂದ್ ಕಡೆ ಇದ್ದೇವೆ, ಒಂದು ಮೂಲೆಯಲ್ಲಿ. ಅದು ಮೆಟ್ಲ ಹತ್ತಿರ ಇಲ್ಲ, ಮೆಟ್ಲ ಹತ್ರ ಹೋದ್ರೆ ಸುಮಾರು ದೂರ. ಅದೇ ಮೆಟ್ಲ ಈ 25 ಮೆಟ್ಟಲಿಂದ ಕೆಳಗಿರ್ತಕ್ಕಂತಹ ಜೀವತ್ತಿಗೆ ತಾರತಮ್ಯದ ಅನುಸಂಧಾನಕ್ಕೋಸ್ಕರ ಈಗ ಇವರು ಇವರು 3ನೇ ಮೆಟ್ಟಲಲ್ಲಿ ಇದ್ದು ಆ 7ನೇ ಮೆಟ್ಟಲಿದ್ದೇವೆ ಅಂತ ಸಂಭಾಷಣೆ. ನಾವು ಇನ್ನು 25ನೇ ಮೆಟ್ಟಲಿಂದ ಕೆಳಗಿದ್ದೇವೆ. ಆ 13ನೇ ಮೆಟ್ಟಲಲ್ಲಿ ಇರ್ತಕ್ಕ ನಾರದ ಅತೀ ಮನೋವಂತ ಸ್ವಾಮಿ ನನ್ನ ಪಾಠ ಇದೆ. ನಾನು ನಿಮ್ಮ ವಿದ್ಯಾರ್ಥಿಯಾಗಿ ಮಾಡ ನೀವು ಪಾಠ ಹೇಳಬೇಕು, ನಾನು ಕೇಳಬೇಕು ಆಸೆ ಇದೆ. ಅದಕ್ಕೊಂದು ಶರತ್ ಕುಮಾರರು ತಂಭೋವಾಚ ಅವ್ರು ನಾನು ಹೇಳ್ತಾರೆ ಏನಂದ್ರೆ ಆಯ್ತು ಅದೇ ಹೇಳುವ ಅದರ ಒಂದು ಕೆಲಸ ಏನಂದ್ರೆ ನೀನು ಇಷ್ಟು ತನಕ ಏನೆಲ್ಲ ಓದಿದ್ದಿ ಅದ್ರ ಬಗ್ಗೆ ಆಮೇಲೆ ಏನ್ ಹೇಳ್ಬೇಕು ಮತ್ತೆ ಮುಂದೆ ನಾನು ಅದರಿಂದ ನೀನು ತೇನೇ ಉಪಸದ ನೀನು ಎದ್ದೇ ಅಧೀತಂ ನೀನೇನು ಅಧ್ಯಯನ ಮಾಡಿದ್ದಿ ಮೊದಲು ಅದನ್ನು ಪುನಃ ನಾನು ಶುರುವಿಂದ ರಾಮಶಬ್ದ ಶುರು ಮಾಡಿದ ರಾಮ ರಾಮೋ ರಾಮ ಅಕಾರ ಅನುಪತ್ತಿಯಿಂದ ರಾಮಶಬ್ದ ಶುರು ಮಾಡಿದ ನೀನು ಎಲ್ಲಿ ತನಕ ಆಗಿದೆ ನಿಮ್ದು ಅಧ್ಯಯನ ಅದು ಅದರ ಮುಂದೆ ನಾನು ಅಂದ್ರೆ ಅಧ್ಯಯನ ಒಂದೇ ಅಥವಾ ಎರಡೂ ಓದು ವೇದಾಧ್ಯಯನವೇ. ವೇದಾಧ್ಯಯನದಲ್ಲಿ ಇನ್ನ ವೇದಾಧ್ಯಯನದ ಮಟ್ಟ ಯಾವುದು ಹೇಳು, ಅದರ ಮುಂದಿನ ವೇದದ ಆಳಕ್ಕೆ ಮತ್ತೆ ವೇದದಲ್ಲಿ ಆಳಕ್ಕೆ ಹೋಗುದಷ್ಟೇ, ನೆಕ್ಸ್ಟ್ ಒಂದೇ. ಅದು ನೀನು ಎಲ್ಲಿ ತನಕ ಹೋಗಿದ್ದಿ ಅದನ್ನ ಹೇಳು, ಅದಕ್ಕಿಂತ ಆಳಕ್ಕೆ ಕಾಣಬಹುದು ಅಂತ ಹೇಳ್ತಾರೆ. ಏನನೇ ತಟಸ್ಥ ಉದ್ರಪಕ್ಷಾಮಿ ಅದನ್ನೇನೆ ಏನು ಹೇಳ್ಬೇಕು, ನೀನು ಎಲ್ಲಿವರೆಗೆ ಹೋಗಿದ್ದಿ, ವೇದದಲ್ಲಿ ಎಷ್ಟು ಆಳಕ್ಕೆ ಹೋಗಿದ್ದಿ ಹೇಳು, ಅದಕ್ಕಿಂತ ಮತ್ತೆ ಕೆಳಗಿನ ಹೇಳ್ಬೇಕು. ಒಂದಿಷ್ಟು ಗೊತ್ತ ಏನೆಲ್ಲ ಓದಿದ್ದೇನೆ ಗೊತ್ತಾ? ಋಗ್ವೇದಂ ಭಗವೋ ದೇವಿ, ಯಜುರ್ವೇದಂ, ಸಾಮವೇದಂ, ಅಶ್ರವಣಂ ಚತುರ್ಥಂ, ಇತಿಹಾಸ ಪುರಾಣಂ, ಪಂಚಮಂ ವೇದಾನಾಂ ವೇದಂ, ಪಿತೃಂ, ರಾಶಿಂ, ದೈವಂ, ನಿತಿಂ, ಮಾತೋವಾಕ್ಯಂ, ಏಕಾಯನಂ, ದೇವವಿದ್ಯಾಂ, ಬ್ರಹ್ಮವಿದ್ಯಾಂ, ಭೂತವಿದ್ಯಾಂ, ಕ್ಷತ್ರವಿದ್ಯಾಂ, ನಕ್ಷತ್ರವಿದ್ಯಾಂ, ಸರ್ಪದೇವಜನ ವಿದ್ಯಾಂ, ಏತತ್ ಭಗವಃ ದೇವಿ. ನಾವು ಹೆದರೆಗಳಲ್ಲಿ ಶಿಕ್ಷಣ ವಿಜ್ಞಾನ ಓದಿ ಆಗಿದೆ. ಏನೆಲ್ಲ ಓದಿದ್ದೇನೆ ಅಂದ್ರೆ ಇದಕ್ಕೂ ಹಿಂದಿನ ಕಾಲದಲ್ಲಿ ಗುರುದಲ್ಲಿ ಏನೇನು ಪಾಠ ಹೇಳ್ಕೊಡ್ತಿದ್ರು ಸುಲಭ ಸಿಗುತ್ತೆ. ಇದರ ಮೊದಲು ಋಗ್ವೇದಂ ಭಗವೋ ದೇವಿ, ಯಜುರ್ವೇದಂ, ಸಾಮವೇದಂ, ಆತರ್ಪಣಂ ಚತುರ್ಥಂ, ಋಕ್ ಯಜಸ್ಸು ಸಾಮ, ನಾಲ್ಕು ವೇದಗಳನ್ನು ಕೂಡ ಇವಾಗ ಅದೇನು ಸ್ವಶಾಖ ಅಧ್ಯಯನ ಅಂತ ಆಯ್ತದೆ. ನಾಲ್ಕು ವೇದ ಕಲಿಯೋದು ಕಷ್ಟ ಆದಾಗ ನೀವು ಯಾವ ಶಾಖೆಯವರೋ ಅದನ್ನಾದರೂ ಕಲೀರಿ ಅಂತ ಆಮೇಲೆ ಅದಕ್ಕೋಸ್ಕರ ಶಾಖಾ ಭೇದ ಮಾಡಿದ್ರು. ಋಕ್ಷಾಖೆಯವರು ವೇದ ಇದು ಶಾಖೆ ನಿಮ್ಮ ನಿಮ್ಮ ಶಾಖೆಯನ್ನಾದರೂ ಓದಿ. ವಾಸ್ತವಿಕವಾಗಿ ಎಲ್ಲರೂ ಎಲ್ಲವನ್ನೂ ಓದ್ತಿದ್ರು. ಅದರಿಂದ ಆ ಹಿಂದೆ ನಾಲ್ಕು ವೇದಗಳನ್ನು ಓದಿದ್ರು ಚತುರ್ವೇದರು. ಅದನ್ನೇ ಈ ಚತುರ್ವೇದಿ ಅಂತ ಹೇಳ್ತಾರೆ. ಅದು ಶಬ್ದ ತಪ್ಪು ಶಬ್ದ, ಅದರ ಮೂಲ ಶಬ್ದ ಚತುರ್ವೇದರು. ಚತುರ್ವೇದಗಳು ಚತುರ್ವೇದರು ನಾಲ್ಕು ವೇದ ಒಂದು ಈ ಚತುರ್ವೇದಿ ಅಂತ ನಾಲ್ಕು ವೇದ ಓದಿದ್ದಾರೆ. ಅವರು ಇರುತ್ತೆ. ಅವರು ಯಾರು ಓದಿದ್ದ ಪ್ರಾರಂಭಕ್ಕಾಗಿ ಅದ್ರ ಬಗ್ಗೆ ದ್ವಿವೇದಿಗಳು ಏಕವೇದಿಗಳು ಬರೀ ಅವೇದಿಗಳು ವೇದವೇ ಇಲ್ಲದೆ ಇದು ನಾಲ್ಕು ವೇದ ಅಂತ ಇವರು ನಾಲ್ಕು ವೇದ ಅಧ್ಯಯನ ಮಾಡಿದ್ದಾರೆ. ಋಗ್ವೇದಂ ಭಗವೋ ದೇವಿ, ಯಜುರ್ವೇದಂ, ಸಾಮವೇದಂ, ಸರ್ವವೇದ. ಈ ಋಗ್ವೇದ, ಯಜುರ್ವೇದ, ಸಾಮವೇದ, ಸರ್ವವೇದ ನಾಲ್ಕು ವೇದ ಅಂದರೆ ಏನು? ಮೂಲಭೂತವಾಗಿ ವೇದ ಮೂರೇ. ಋಗ್ವೇದ ಅಂದ್ರೆ ಪದ್ಯಾತ್ಮಕವಾದ ವೇದ, ಯಜುರ್ವೇದ ಅಂದ್ರೆ ಗದ್ಯರೂಪವಾದ ವೇದ, ಸಾಮವೇದ ಅಂದ್ರೆ ಜ್ಞಾನರೂಪವಾದ ವೇದ. ಅಂದ್ರೆ ಮೂಲ ಈ ಪದ್ಯದಂತ್ಯಾತ್ಮಕವಾಗಿರತಕ್ಕಂತಹ ವೈದಿಕ ವಾಂಗ್ಮಯವನ್ನೇ ಮೊತ್ತ ಮೊದಲು ಈ ಪೂರ್ವಸ್ವತಂ ಅನ್ನುವಂಥದ್ದು ಪ್ರಾರಂಭದಲ್ಲಿ ಅಥರ್ವ ಅಂತಕ್ಕಂಥ ಮಹರ್ಷಿ ಚತುರ್ಮುಖನಲ್ಲಿ ಮಗನಾಗಿ ಹುಟ್ಟಿ ಅವನು ಕಂಪೈಲ್ ಮಾಡಿದ ಅಥರ್ವ ಮುನಿಗೆ ಬ್ರಹ್ಮ ಉಪದೇಶ ಮಾಡಿ ಅವನು ಬಳಕೆಗೆ ತಂದ ಶಾಖೆ ಅದು ಅಥರ್ವ ಶಾಖೆ ಅಂತ. ಅಥರ್ವ ಶಾಖೆಯಲ್ಲಿ ಇರೋದು ಸತ್ಯ ಪದ್ಯಗಳೇ. ಅದು ಋಗ್ವೇದದ್ದು ಯಜುರ್ವೇದದ್ದೇ ಕಂಪೈಲ್ ಮಾಡಿ ಅದನ್ನು ಋಗ್ವೇದ, ಯಜುರ್ವೇದ, ಸಾಮವೇದ ಅಂತಂದ್ರೆ ಅದು ಅದರ ಕ್ವಾಲಿಟಿ ಅಂದ್ರೆ ಅರ್ಚನೆಗೆ ಉಪಯೋಗವಾಗುವ ಮಂತ್ರಗಳನ್ನು ಹೇಳುವುದರಿಂದ ಯಜುಸ್ಸೊಂದ್ರೆ ಯಜನ ಯಜ್ಞ ಕರ್ಮಗಳಿಗೆ ಅದರ ರಿಚುವಲ್ಸ್ ಅನ್ನ ಹೇಳ್ಬೇಕಾದ ಎಂದು ಹೇಳ್ತಕ್ಕಂತಹ ಗದ್ಯ. ಇದು ಸ್ತೋತ್ರ ರೂಪವಾದ ಅರ್ಚನೆಗೆ ಬೇಕಾದಂತಹ ಮಂತ್ರಗಳನ್ನು ಹೇಳುವ ಪದ್ಯ ರೂಪವಾದ ವೇದ ಋಗ್. ಋಗ್ ಅಂದ್ರೆ ಅರ್ಚನೆ. ಆಮೇಲೆ ಯಜನ ಕ್ರಿಯೆ ಕರ್ಮಕಲಾಪಗಳ ವಿವರಣೆಯನ್ನು ಕೊಡ್ತಕ್ಕಂತಹ ಗದ್ಯ ಯಜಸ್. ಅದನ್ನ ರಾಗದಲ್ಲಿ ಸಮೀಕರಿಸಿದಾಗ ಅದು ಸಾಮಾನ್ಯ. ಇದು ಅದರ ಕ್ವಾಲಿಟಿ ಹೇಳ್ತಕ್ಕಂಥ ಅಥರ್ವ ವೇದ ಆಗಲ್ಲ. ಅದರಲ್ಲಿ ಋತು ಇದೆ, ಯಜಸ್ಸು ಇದೆ. ಅದನ್ನು ಅಥರ್ವ ಅನ್ನೋ ಮುನಿ ಸಂಗ್ರಹ ಮಾಡಿದ್ದಂತೆ. ಇದು ಋಗ್ ಅನ್ನೋದು ಯಜಸ್ ಅನ್ನುವಲ್ಲಿ ಅದು ಅದರ ಕ್ವಾಲಿಟಿ ಅಂತ ಹೇಳ್ತಾರೆ. ಅಥರ್ವ ಅನ್ನೋದು ಅದರ ಎಡಿಟರ್ ಅಂತ ಹೇಳ್ತಾರೆ. ಆ ಗ್ರಂಥವನ್ನ ಅಥರ್ವ ಶಾಖೆಯನ್ನ ಯಾರು ಪ್ರಾರಂಭ ಮಾಡಿದನೋ, ಕಂಪೈಲ್ ಮಾಡಿದಮ್ಮ, ಎಡಿಟ್ ಮಾಡಿದ ಋಷಿ ಅವರಿಂದ ಬಂದದ್ದು ಅಥರ್ವ. ಹೀಗೆ ನಾಲ್ಕು ವೇದಗಳನ್ನು ಅಧ್ಯಯನ ಮಾಡಿದ್ದೇನೆ. ಆಮೇಲೆ ಅಥರ್ವಣ ಚತುರ್ಥಂ ಕೇವಲ ಮೂರು ವೇದ ನಿಜವಾಗಿರಲಿ ಶಬ್ದ ಇದೇನು ಋಗ್ವೇದಂ ಭಗವದ್ಗೇವಿ ಯಜುರ್ವೇದಂ ಸಾಮವೇದಂ ಗೀತಲ್ಲಿ ಋಗ್ವೇದ ಕಡೆಗೆ ನಾಲ್ಕನೇ ವಿಭಾಗವನ್ನು ಅನಂತರ ಹುಟ್ಟಿಕೊಂಡಿದ್ದಾರೆ. ಈ ಋಗ್ವೇದ ಯಜುರ್ವೇದದ್ದೇ ಒಬ್ಬ ಋಷಿ ಅದನ್ನೂ ನೋಡಿದ್ದೇನೆ. ಆ ಸರ್ವಣ ಚತುರ್ಥ ಅಷ್ಟೇ ಅಲ್ಲ, ಐದನೇ ವೇದವನ್ನು ಓದಿದ್ದೇನೆ. ಇತಿಹಾಸ ಪುರಾಣಂ ಪಂಚಮಂ ವೇದಾನಾಂ ವೇದಂ ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿದೆ. ಇತಿಹಾಸ ಪುರಾಣಂ ಪಂಚಮಂ ವೇದಾನಾಂ ವೇದ ವೇದಗಳಿಗೆ ಐದನೆಯ ವೇದವಾಗಿ ಸೇರಿಕೊಂಡದ್ದು ವೇದವ್ಯಾಸ ಬಂದಿರತಕ್ಕಂಥ ಪುರಾಣ ಇತಿಹಾಸಗಳು. ಹದಿನೆಂಟು ಪುರಾಣಗಳು. ಇತಿಹಾಸ ಅಂತಂದ್ರೆ ಮಹಾಭಾರತ, ಪಂಚರಾತ್ರ ಮತ್ತು ಮೂಲ ರಾಮಾಯಣ ಇವು ಮೂರು. ಹದಿನೆಂಟು ಪುರಾಣಗಳು ಇವು ಮೂರು ಸೇರಿ ಇವು ನಾಲ್ಕು ವೇದಗಳು. ಪೌರುಷೇಯ ವೇದಗಳು, ಅಪೌರುಷೇಯ ವೇದಗಳು ನಾಲ್ಕು, ಪ್ರತ್ಯೇಕ ತಿಳಿಸು ಸಾಮಾಂತರ. ಪೌರುಷೇಯ ವೇದಗಳು ನಾಲ್ಕು, ಮೂಲ ರಾಮಾಯಣ, ಪಂಚರಾತ್ರ, ಮಹಾಭಾರತ ಮತ್ತು ಅಷ್ಟಾದಿಶ ಪುರಾಣಗಳು. ಮಟ್ಟಿಗೆ ಪುರಾಣಗಳು ಇದ್ರೆ ಹೆಚ್ಚಾಗುತ್ತೆ, ಹದಿನೆಂಟು ಇಪ್ಪತ್ತೊಂದು ಆಗಿದೆ. ಇವು ನಾಲ್ಕು ಇತಿಹಾಸ ಮತ್ತು ಪುರಾಣಗಳು, ಇವು ನಾಲ್ಕು ಪೌರುಷೇಯ ವೇದಗಳು. ಅವು ನಾಲ್ಕನ್ನು ಒಟ್ಟಿಗೆ ಸೇರಿಸಿ ಒಂದು ಪೌರುಷೇಯ ವೇದದ್ದು ಐದನೇ ವೇದ. ವೇದವ್ಯಾಸರು ಪ್ರಪಂಚಕ್ಕೆ ಕೊಟ್ಟ ಪಂಚಮ ವೇದ. ಭಾರತವನ್ನು ಮಾತ್ರವೂ ಪಂಚಮೇದ ಅಂತ ಹೇಳ್ತಾರೆ. ವೇದವ್ಯಾಸರು ಪ್ರಪಂಚಕ್ಕೆ ಕೊಟ್ಟಂತಹ ಭಾರತ ಮತ್ತು ಪುರಾಣಗಳನ್ನು ಪಂಚಮೇದ ಅಂತ ಹೇಳ್ತಾರೆ. ಅದರ ಜೊತೆಗೆ ಮೂಲ ರಾಮಾಯಣ, ಮೂಲ ರಾಮಾಯಣ ವ್ಯಾಸವೃತ್ತ ಅಂತ ಕೊಟ್ಟಿರ್ತಕ್ಕಂಥ ಪಂಚರಾತ್ರವು ವ್ಯಾಸವೃತ್ತ ಅಂತ. ಅದು ಪಂಚರಾತ್ರ ಸಸ್ಯ ಭಕ್ತ ನಾರಾಯಣ ಸ್ವಯಂ ಭಗವಂತನ ಮೂಲ ರೂಪದಿಂದ ಬಂದಿರತಕ್ಕಂಥ ಒಂದು ಪರಂಪರೆ. ಅದೆಲ್ಲ ಒಟ್ಟಿಗೆ ಸೇರಿ ಐದನೆಯ ವೇದ ಆಯ್ತು. ಅದೆಲ್ಲ ಪಂಚರಾತ್ರ, ಮಹಾಭಾರತ ವೇದ ಕಾಲದಲ್ಲಿ ಇನ್ನು ಮಹಾಭಾರತಕ್ಕಿಂತ ಹಿಂದಿನ ವೇದ ಕಾಲದಲ್ಲಿ ಯಾವ ಇತಿಹಾಸ ಹೇಳಿಕೊಡ್ತಿದ್ರು ನಮಗೆ ಖಚಿತವಾಗಿ ಈಗ ನಾವು ನಮಗೆ ಗೊತ್ತಿರೋ ಇತಿಹಾಸವನ್ನು ಹೇಳುತ್ತೀವಿ. ಅದು ಹಿಂದೆ ವೇದವ್ಯಾಸ ಮಹಾಭಾರತ ರಚನೆ ಮಾಡುವ ಮುಂಚೆ ಅದಕ್ಕೆ ಹಿಂದಿನ ಕಲ್ಪದ ಮಹಾಭಾರತ ಹೇಳ್ತಿದ್ರು. ಅದಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದಿನ ಕಲ್ಪದ ಮಹಾಭಾರತ ಇದ್ರೆ ಮತ್ತೊಂದು ಮಹಾಭಾರತ ರಚನೆ ಮಾಡುವಾಗ ಅದರಿಂದ ಈ ದ್ವಾಪರದಲ್ಲಿ ವೇದವ್ಯಾಸ ಮಹಾಭಾರತ ರಚನೆ ಮಾಡುವುದಕ್ಕಿಂತ ಮೊದಲು ಪಾಂಡವರು ಭೂಮಿಯನ್ನು ಬದಲಿಸುವ ಮುಂಚೆ ವೇದ ಕಾಲದ ಗುರುಕುಲಗಳಲ್ಲಿ ಮಹಾಭಾರತವನ್ನು ಇತಿಹಾಸವಾಗಿ ಮಾಡಿರುವ ಸಂಭವಗಳಿವೆ. ಅವರು ಯಾವ ಇತಿಹಾಸ ಹೇಳ್ತಿದ್ರು ಅಂತೂ ಇತಿಹಾಸ ಪುರಾಣಗಳದ್ದು ಒಂದು ಪರಂಪರೆ ಅಂತ ವೇದಿಸಿದ್ರು. ಇತಿಹಾಸ ಪುರಾಣ ಪಂಚಮೋ ವೇದಾನ ನಾಲ್ಕು ವೇದಗಳು, ಮೂಲ ರಾಮಾಯಣ, ಪಂಚರಾತ್ರ, ಮಹಾಭಾರತ ಮತ್ತು ಅಷ್ಟಾದಶ ಪುರಾಣ ಇದೆಲ್ಲ ಓದಿದೆ. ಆಮೇಲೆ ಪಿತೃಯ. ಪಿತೃಯ ಅಂತಂದ್ರೆ ಪಿತೃಗಳಿಗೆ ಸಂಬಂಧಪಟ್ಟ ಸೈನ್ಸ್, ದ ಸೈನ್ಸ್ ಆಫ್ ಡಿಪಾರ್ಟೆಡ್ ಸೋಲ್ಸ್. ಯಾರೋ ಒಬ್ಬರು ಸಾಯ್ತಾನೆ, ಸತ್ ಮೇಲೆ ಅಲ್ಲಿ ಹೋಗ್ತಾರೆ, ಹೆಂಗಿರ್ತಾರೆ, ಅವರನ್ನು ನಿಯಂತ್ರಿಸ್ತಕ್ಕಂತಹ ದೇವತೆಗಳು ಪಿತೃ ದೇವತೆಗಳು. ಅವರು ಏನು ಈ ದೇವತೆಗಳು ಸತ್ವಾಧೀನ ದೇವತೆಗಳು ಇದ್ದ ಹಾಗೆ ಪಿತೃ ದೇವತೆಗಳು ಅಂತ ದೇವತೆ ಆಗಿದೆ. ಅವರಿಗೆ ಸಂಬಂಧಪಟ್ಟ ಸೈನ್ಸ್ ಅರ್ಥಾತ್ ಈಗ ಇಲ್ಲಿ ಇರುವ ಬದುಕು ಮತ್ತು ಇಲ್ಲಿಂದ ಹೋದ ಮೇಲೆ ಇಹ ಮತ್ತು ಪದಗಳ ಒಂದು ಸಂಬಂಧವನ್ನು ತೋರಿಸುವ ಪಿತೃಲೋಕ ಅಂದ್ರೆ ಏನು, ಪಿತೃ ದೇವತೆಗಳೆಂದರೆ ಏನು, ಆ ದೇವತೆಗಳ ಅಧೀನವಾಗಿ ಸಂತತಿಗಳು ಹೆಂಗಿರ್ತಾವೆ, ಎಷ್ಟು ಸಮಯ ಇರ್ತಾವೆ, ಎಲ್ಲಿರ್ತಾವೆ, ಆವಾಗ ನಾವು ಕೊಟ್ಟ ಪಿಂಡ ಇಂಡ ಅದೆಲ್ಲ ಅವ್ರಿಗೆ ಹೆಂಗ ಸಲ್ಲುತ್ತೆ ಅಥವಾ ಸಲ್ಲುತ್ತೋ ಇಲ್ಲೋ, ಇದನ್ನೆಲ್ಲ ಹೇಳತಕ್ಕಂಥದ್ದೇ ಒಂದು ಪ್ರತ್ಯೇಕ ಟೆಕ್ಸ್ಟ್ ಅಂತಂದ್ರೆ ಇದನ್ನ ಪಿತೃ ಅಂತ. ಇದೆಲ್ಲ ಇವತ್ತು ಟೆಕ್ಸ್ಟೇ ಇಲ್ಲ, ಇದಕ್ಕೆ ಯಾರು ಹೇಳೋದೇ ಇಲ್ಲ, ಸುಮ್ಮನೆ ಯಾರ್ಯಾರು ಏನೇನು ಹೇಳೋ ಅದನ್ನು ನಂಬಿಕೊಂಡ್ಬಿಡೋದಷ್ಟೇ. ಪಿತೃಲೋಕ ಪಿತೃಗಳು ಅದು ಏನು ಗೊತ್ತೇ, ನಾ ಹೇಳಿದ ಪಿಂಡ ಅಂದ್ರೆ ಅದು ಸಂತತಿಯೋ ಪಿಂಡ ಗೊತ್ತಿಲ್ಲಂತೆ, ತಿಳ್ಕೊಂಡವರೇ ಮಹಾಜನ. ಅದು ಇಷ್ಟು ಇಷ್ಟು ದೊಡ್ಡ ಪಿಂಡ, ಅದು ಸಂತತಿಯೋ ಬಂದು ತಿನ್ನಂತೆ ತಿಳ್ಕೊಂಡವರೇ ಇರ್ತಾರೆ ಮಹಾಜನ. ಹಾಗೆ ತಿಳ್ಕೊಂಡಿದ್ದಾರೆ ಬರುವೇ ಇಲ್ಲ ಮತ್ತೆ ಬಂದ ತಿನ್ನು ಸತ್ಯಕ್ಕೆಂತ ಸೂಕ್ಷ್ಮವಾಗಿ ಸೂಕ್ಷ್ಮವಾಗಿರ್ತಕ್ಕಂಥ ಹೀಗೆ ಪಿತೃಶಾಸ್ತ್ರ ಪಿತೃಗಳಿಗೆ ಸಂಬಂಧಪಟ್ಟ ಅದರ ಡಿಪಾರ್ಟೆಡ್ ಸೌಲ್ ಸೈನ್ಸ್ ಆಫ್ ಡಿಪಾರ್ಟೆಡ್ ಸತ್ತ ಮೇಲೆ ಇದು ಹೇಗಿರುತ್ತೆ, ಈ ಸ್ಥೂಲ ಶರೀರ ಹೋದ್ಮೇಲೆ ಸೂಕ್ಷ್ಮ ಶರೀರ ಹೇಗಿರುತ್ತೆ, ಆಮೇಲೆ ಅದರೊಳಗಿಂತ ಯಾವ್ಯಾವ ರೂಪಗಳಲ್ಲಿ ಸಂಚರಿಸಬಹುದು, ಅದರ ಲಿಮಿಟೇಷನ್ಸ್ ಏನು, ಯಾವುದಿರುತ್ತೆ, ಇದೆಲ್ಲವನ್ನು ಹೇಳತಕ್ಕಂಥದ್ದು ಪಿತೃಶಾಸ್ತ್ರ ಸೈನ್ಸ್ ಪಿತೃಗಳ ವಿಜ್ಞಾನ ಪಿತೃವಿಜ್ಞಾನ. ಆಮೇಲೆ ಇದು ಎಲ್ಲದರ ಹಿಂದೆ ಎನ್ನೊಂದಿದೆ, ಏನು ಇದು ಎಲ್ಲವನ್ನು ಸತ್ತ ಮೇಲೆ ಏನು ಅಂತ ಬೆಳಿಲಿಕ್ಕೂ ಕೂಡ ಬದುಕಿದ್ದಾಗಲೇ ಬೆಳಿಲಿಕ್ಕೆ ಬರುತ್ತೆ. ಹೇಗೆಂದರೆ ಭೂಗಂ ರಾಶಿ, ರಾಶಿ ಅಂದ್ರೆ ಗಣಿತ, ಮ್ಯಾಥಮೆಟಿಕ್ಸ್, ಅದು ಸಂಖ್ಯೆಯ ರಾಶಿಯನ್ನು ವಿಭಾಗ ಮಾಡಿ ಪ್ರತಿಯೊಂದು ಈ ಪ್ರಪಂಚದಲ್ಲಿ ನಡೆಯತಕ್ಕಂಥ ಪ್ರತಿಯೊಂದು ಸಂಗತಿಯು ಕೂಡ ಗಣಿತ ಬದ್ಧವಾಗಿದೆ. ಅಷ್ಟು ಶಿಸ್ತುಬದ್ಧವಾಗಿದೆ. ಅದರಿಂದ ಅಲ್ವಾ ನಾವು ನೂರು ವರ್ಷ ಆದ ಮೇಲೆ ಯಾವತ್ತು ಸೂರ್ಯಗ್ರಹಣ ಎಷ್ಟು ಬಗ್ಗೆ ಎಷ್ಟು ಸೆಕೆಂಡ್ಗೆ ಆಗುತ್ತೆ ಅಂತ ಇವತ್ತು ಲೆಕ್ಕ ಮಾಡಿ ಹೇಳ್ಬೋದು. ಯಾಕೆಂದ್ರೆ ಇಡೀ ವಿಶ್ವದ ಚಲನೆ ಇಷ್ಟು ಗಣಿತ ಬದ್ಧವಾಗಿದೆ. ಇಟ್ ಇಸ್ ಸೋ ಪರ್ಫೆಕ್ಟ್ಲಿ ಮ್ಯಾಥಮೆಟಿಕಲ್, ಒಟ್ಟು ಕೆಯಾಸ್ ಅಲ್ಲ, ಪ್ರತಿಯೊಂದಕ್ಕೂ ಗಣಿತ ಬದ್ಧವಾಗಿದೆ. ಇವಾಗ ನಮ್ಮ ಹೋಗ್ತಾ ಇರುವಾಗ ಒಂದು ಬೆಕ್ಕು ಅಂತ ಹೋಯ್ತು ಅಂದ್ರೆ ಅದು ಯಾಕೆ ಹೋಯ್ತು ಅದಕ್ಕೊಂದು ಗಣಿತ ಇದೆ. ಅದು ಆವಾಗಲೇ ಯಾಕೆ ಹಾಗೆ ಹೋಯ್ತು, ಅದು ಬರದಿಂದ ಎಡಕ್ಕೆ ಹೋಯ್ತು, ಅವರಿಂದ ಬರಕ್ಕೆ ಹೋಯ್ತು, ಯಾಕೆ ಹೋಯ್ತು? ಸೂರ್ಯಚಂದ್ರನ ಗಣಿತ ಗೊತ್ತಾದಷ್ಟು ಸುಲಭ ಆದಂತೆ ಇದು ಗೊತ್ತಾಗಿಲ್ಲ ನನಗೆ. ಆದರೆ ಅದಕ್ಕೂ ಒಂದು ಗಣಿತ ಇದೆ. ಪ್ರತಿಯೊಂದು ಒಬ್ಬ ಮನುಷ್ಯ ಎಷ್ಟು ದಿವಸ ಬದುಕುತ್ತಾನೆ, ಆಮೇಲೆ ಎಲ್ಲಿ ಹೋಗ್ತಾನೆ, ಎಷ್ಟು ದಿವಸ ಅವರು ಮತ್ತೆ ಸೂಕ್ಷ್ಮದಲ್ಲಿ ಇರ್ತಾರೆ, ಮತ್ತೆ ಪುನಃ ಯಾವಾಗ ಹೋಗ್ತಾರೆ, ಇದೆಲ್ಲವನ್ನೂ ಗಣಿತ ಬದ್ಧವಾಗಿ ತಿಳಿದಿಟ್ಟು. ಅದರಿಂದ ಇಡೀ ವಿಶ್ವದ ನಾವು ಕಾಣದ ಪ್ರಪಂಚದ ಎಲ್ಲ ಅಂತರಂಗ ರಹಸ್ಯವನ್ನು ತಿಳಿಸುವಂತಹ ವಿದ್ಯೆ ಅದು ರಾಶಿ. ರಾಶಿ ಅಂದ್ರೆ ಮೂಗ ಸಮುದಾಯ, ಸಂಖ್ಯಾ ಸಮುದಾಯ, ಅಂದ್ರೆ ಮ್ಯಾಥಮೆಟಿಕ್ಸ್ ಗಣಿತ. ಅದನ್ನೆಲ್ಲ ಬಂತು ಇಲ್ಲಿ ಬೀಜ ಗಣಿತ, ರೇಖಾ ಗಣಿತ, ಯಾವುದೇ ತಗೊಳ್ಳಿ, ಭಿನ್ನ ರಾಶಿ, ಅಲ್ಲಿ ಭಿನ್ನ ರಾಶಿ ಅಂದ್ರೆ ಉಂಟು, ಭಿನ್ನ ರಾಶಿ ಇದೇ ರಾಶಿ ಅಂದ್ರೆ ಎಲ್ಲ ಸೂಕ್ಷ್ಮ ಸೂಕ್ಷ್ಮಾಂಶ ಏನ್ ಪದ್ಧತಿಗಳು ಗಣಿತದ ಎಲ್ಲ ಪುಸ್ತಕಗಳನ್ನು ರಾಶಿ